ಆತ್ಮ ಅಸ್ತಿ ಇತ್ಯೇವ ಉಪಲಬ್ಧವ್ಯ. ಜಗತಃ ಮೂಲಂ, ನಾಮರೂಪಾತ್ಮಕವಾದ ಈ ಜಗತ್ತಿಗೆ ಮೂಲ ಬಂಡವಾಳ ಏನು ಅಂತಂದರೆ ನಾಸ್ತಿ ಅಲ್ಲ, ಅಸ್ತಿ ಇತ್ಯೇವ ಉಪಲಬ್ಧವ್ಯ. ಅಸ್ತಿತ್ವವಾದಿನಃ ಅಸ್ತಿ ಇತಿ ಬೃಹತಃ, ಯಾರು ಅಸ್ತಿತ್ವ ಅಂದರೆ ಆಸ್ತಿಕರು ಅಂತಿದ್ದಾರೆ, ಅಸ್ತಿತ್ವವಾದಿನಃ ಅವರು ಜಗತ್ತಿಗೆ ಮೂಲ ಒಂದು ಇದೆ, ಅದು ಏನು ಅಂದರೆ ಅಸ್ತಿ, ಇದೆ ಎನ್ನುವುದು ಇದೆ. ಹೇಗೆ ಹೇಳ್ತಾರೆ ಅವರು, ಯಾವ ಆಧಾರದ ಮೇಲೆ ಹೇಳ್ತಾರೆ? ಆಗಮ ಅರ್ಥ ಅನುಸಾರಿಣಃ, ಶಾಸ್ತ್ರ ಮತ್ತು ಶಾಸ್ತ್ರದ ಅರ್ಥವನ್ನು ಶ್ರದ್ಧೆಯಿಂದ ಶ್ರದ್ಧಾನಾದ ಅನುಸರಿಸುವವರು ಶ್ರದ್ಧೆಯಿಂದ ಅನುಸರಿಸ್ತಾರೆ, ಅವರು ಆಸ್ತಿಕರು ಅನಿಸ್ಕೊಳ್ತಾರೆ. ಅವರ ದೃಷ್ಟಿಯಲ್ಲಿ ಜಗತ್ತಿಗೆ ಮೂಲ ಅಸ್ಥಿ ಇದೆ, ಹೊರತುಪಡಿಸಿ ಅನ್ಯತ್ರ ಇದ್ದಾರಲ್ವೋ ಅವರು ನಾಸ್ತಿಕವಾದಿನಿ. ಅವರು ನಾಸ್ತಿಕವಾದಿ, ಅವರ ಅರ್ಥ ಪ್ರಕಾರ ನಾಸ್ತಿ ಜಗತಃ ಮೂಲಂ ಆತ್ಮ, ಜಗತ್ತಿಗೆ ಮೂಲ ಆತ್ಮ ಅನ್ನೋದು ಯಾವುದು ಇಲ್ಲವೇ ಇಲ್ಲ, ಅಲ್ಲ ಸುಳ್ಳೇ ಸುಳ್ಳು, ನಿಮ್ಮ ಭ್ರಮ. ಆತ್ಮ ನಾಸ್ತಿ ಅಂತಾದರೆ ನಿರನ್ವಯಂ ಏವ ಇದಂ ಕಾರ್ಯಂ, ಈ ಕಾರ್ಯ ಇದು ಅಷ್ಟೇ ಅಭಾವ ಆಗಿರಬೇಕು. ಅಭಾವದಿಂದ ಉಂಟಾದ ಕಾರ್ಯವು ಅಭಾವವೇ ಆಗಿರಬೇಕು. ಅಭಾವಾಂತಂ ಪ್ರವಿಲಿಯತೆ ಇತಿ ಮನ್ಯಮಾನೆ ವಿಪರೀತ ದರ್ಶಿನಿ, ಇಂತಹ ವಿಪರೀತ ಅರ್ಥ ಮಾಡುವವರಿಗೆ ಕಥಂ ತದ್ಬ್ರಹ್ಮ ತತ್ವತಃ ಉಪಲಭ್ಯತೆ, ಕಥಂ ಉಪಲಭ್ಯತೆ, ಅವರು ಹೇಗೆ ತಾನೇ ಪ್ರಾಪ್ತವಾದೀತು, ಏನು ಈ ಬ್ರಹ್ಮವಿದ್ಯಾ, ಈ ಬ್ರಹ್ಮವಸ್ತು, ಈ ಬ್ರಹ್ಮಪ್ರಾಪ್ತಿ ಅವರಿಗೆ ಹೇಗೆ ತಾನೇ ಸಾಧ್ಯವಾದೀತು? ನ ಕಥಂಚನ ಉಪಲಭ್ಯತೆ ಇತ್ಯರ್ಥ. ಇಂಥವರಾರಿಗೂ ಕೂಡ ಬ್ರಹ್ಮಪ್ರಾಪ್ತಿ ಆಗುವ ಸಾಧ್ಯತೆಯೇ ಇಲ್ಲ. ಯಾಕೆ? ಅವರು ನಾಸ್ತಿಯಿಂದ, ಅವರ ಬುದ್ಧಿ ನಾಸ್ತಿ, ಅವರ ಮನಸ್ಸು ನಾಸ್ತಿ, ಒಳಗೆ ಏನು ಇದ್ರೆ ತಾನೇ ಬದನೇಕಾಯಿ ಬಿಟ್ಟು ಏನು ಪಟ್ಕೊಂಡಾರು, ವಂಕಾಯಿ ಪಟ್ಕೊಂಡು, ವಂಕಾಯಿ ವಂಕಾಯಿ. ಇವರಿಗೆ ಏನು ಬ್ರಹ್ಮವಿದ್ಯಾ ಪ್ರಾಪ್ತಿ ಆಗ್ತದೆ? ಈಗ ಅವರ ಮನಸ್ಸು ಬುದ್ಧಿಗಳು ತುಂಬ ನಾಸ್ತಿನೇ ಇದೆ, ಸಂಶಯಾತ್ಮ ವಿನಶ್ಯತಿ. ವಿನಾಶೇ ವಿಪರೀತ ಬುದ್ಧಿ, ವಿನಾಶಕಾಲೇ ವಿಪರೀತ ಬುದ್ಧಿ. ಚೆನ್ನೈ ಆಫೀಸ್ ಮಧ್ಯೆ ಏನೇನು ಹಾರಾಡ್ತಾರೆ, ನಾ ಆರಾಮೇ ಇದ್ದಿದ್ದೀನಿ ಅಲ್ಲ ಇದನ್ನ ಮತ್ತೆ ಸೊ ಆ ಭಾಷೆ ಮುಗಿದಿದೆ. ಅದನ್ನೇ ಮಾಡಿದ್ನ ಈಗ. ಸೊಕ್ಕೆ ನಾ ಹೇಳ್ತಾ ಇದ್ದಾಗ ನೀವು ಮಾಡ್ಕೊಂಡ್ಬಿಡ ಏನ್ರಿ ಇಷ್ಟು ವರ್ಷ ಆಯ್ತು. ಕಸ್ಮಾತ್ ಅಸ್ತಿ ಇತಿ ಬ್ರುವತಃ ಅಸ್ತಿತ್ವವಾದಿನಃ ಆಗಮಾರ್ಥ ಅನುಸಾರಿಣಃ ಶಬ್ದಧಾನಾತ್ ಅನ್ಯತ್ರ ನಾಸ್ತಿಕವಾದಿನಿ ನಾಸ್ತಿ ಜಗತಃ ಮೂಲಂ ಆತ್ಮ ನಿರನ್ವಯಮೇವ ಇದಂ ಕಾರ್ಯಂ ಅಭಾವಾಂತಂ ಪ್ರವಿಲೀಯತೆ ಇತಿ ಮನ್ಯಮಾನೇ ವಿಪರೀತದರ್ಶಿನಿ ಕಥಂ ತದ್ಬ್ರಹ್ಮ ತತ್ವತಃ ಉಪಲಭ್ಯತೆ ನ ಕಥಂಚನ ಉಪಲಭ್ಯತೆ ಇತ್ಯರ್ಥಃ. ಈಗ ಮತ್ತೆ ಅರ್ಥ ಹೇಳಬೇಕಾ? ಅಸ್ತಿತ್ಯೇವೋಪಲಬ್ಧವ್ಯಃ ತತ್ವಭಾವೇನ ಚೋಭಯೋಃ ಅಸ್ತಿತ್ಯೇವ ಉಪಲಬ್ಧಸ್ಯ ತತ್ವಭಾವ ಪ್ರಸೀದತಿ ಅಸ್ತಿತ್ಯೇವೋಪಲಬ್ಧವ್ಯಃ ತತ್ವಭಾವೇನ ಚೋಭಯೋಃ ಅಸ್ತಿತ್ಯೇವೋಪಲಬ್ಧಸ್ಯ ತತ್ವಭಾವ ಪ್ರಸೀದತಿ. ಎರಡು ಸಂಗತಿಗಳನ್ನು ಹೇಳ್ತಾರೆ. ಬ್ರಹ್ಮನನ್ನು ಸ್ಪಷ್ಟ ಮಾಡಬೇಕಾಗಿದ್ದಲ್ಲಿ ಮೊಟ್ಟ ಮೊದಲಿಗೆ ಸಚ್ಚಿದಾನಂದಂ ಬ್ರಹ್ಮ ಅಸ್ಥಿ ಇತ್ಯೇವ ಉಪಲಬ್ಧವ್ಯ. ನನಗೆ ಗೊತ್ತಿಲ್ಲ ಬ್ರಹ್ಮ ಇದ್ದಾನೆ. ಪ್ರಾರಂಭಕ್ಕನೇ ಇಲ್ಲ ಅಂತ ಪ್ರಾರಂಭ ಮಾಡಿದರೆ ಇಲ್ಲ ಅಂತ ಅರ್ಥ. ಒಂಕಾಯಿ ಪೂಜ್ಯ ಸ್ವಾಮೀಜಿ ಶಬ್ದ ಅದು. ಇದು ಒಂದು ಸಂಗತಿ. ಇನ್ನೊಂದು ತತ್ವಭಾವೇನ ಚ ಮತ್ತು ತಾತ್ವಿಕವಾಗಿ ಇದ್ದಾನೆ ಅನ್ನುವುದರ ಮೂಲಕವಾಗಿಯೂ ತಿಳ್ಕೋಬೇಕು ಮತ್ತು ತಾತ್ವಿಕವಾಗಿಯೂ ತಿಳ್ಕೋಬೇಕು. ಇವು ಎರಡರಲ್ಲಿಯೂ ಇರುವವನು ಒಬ್ಬನೇ. ಅನ್ನುವವನ ಆತ್ಮಜ್ಞಾನವು ಸ್ಪಷ್ಟವಾಗಿರುತ್ತದೆ. ನಚಿಕೆ ಯಮರಾಜ ಅಸ್ಥಿಭಾವದಿಂದ ಜಿಜ್ಞಾಸ ಮಾಡಿದ ಬ್ರಹ್ಮ ತತ್ವಭಾವದಿಂದ ಜಿಜ್ಞಾಸ ಮಾಡಿದ ಬ್ರಹ್ಮ ಎರಡರಲ್ಲಿಯೂ ಇರುವ ಬ್ರಹ್ಮನು ಒಂದೇ. ಓಕೆ, ಎರಡು ಡಿಫರೆನ್ಸ್ ಏನು ಅಂತ ಹೇಳಿದ್ರೆ ನಿಮಗೆ ಸ್ಪಷ್ಟ ಆಗ್ತದಲ್ಲ. ಅಸ್ತಿತ್ವಭಾವ ಏನಂತಂದರೆ ಇದು ಜಿಜ್ಞಾಸ ಜಗತಃ ಕಾರಣ ಅಸ್ಥಿಯಿಂದ ಪ್ರಾರಂಭ ಆಗ್ತದೆ. ಈಶ್ವರ ಅಂತ ನಿರ್ಧಾರಿತವಾದ ಸೃಷ್ಟಿಕರ್ತ ಸರ್ವಜ್ಞ ಸರ್ವಶಕ್ತ ಈಶ್ವರ ಅಂತ ನಿರ್ಧಾರಿತವಾದ ತತ್ವ ಅದು ಅಸ್ಥಿಯಿಂದ ಪ್ರಾರಂಭ ಆಗಿ ಅಸ್ಥಿ ಇದಾನೆ ಅಲ್ಲಿಗೆ ಮುಗೀತದೆ. ತತ್ವಜ್ಞಾನ ಅಲ್ಲಿಂದ ಪ್ರಾರಂಭ ಎಲ್ಲಿಂದ ಪ್ರಾರಂಭ ಆಗ್ತದೆ? ತತ್ವಜ್ಞಾನ ಇದು ಜಗತ್ತು, ಈ ಜಗತ್ತು, ಈ ಜಗತ್ತಿನಲ್ಲಿ ನಾನು ಶರೀರ ಸಹಿತವಾದ ಜೀವಾತ್ಮ, ನಾನು ಸುಖಿ ದುಃಖಿ, ಹೀಗೆ ಜಿಜ್ಞಾಸೆ ಪ್ರಾರಂಭ ಆಗಿ ಇದ್ದೇನೆ ಅಂತ ಬರ್ತದೆ. ಅಲ್ಲಿ ಏನಂತ ಬರ್ತದೆ? ಇದಾನೇ ಅಂತ ಬರ್ತದೆ. ಇಲ್ಲೇನಂತ ಬರ್ತದೆ? ಇದೇನಿ. ಇವು ಎರಡರಲ್ಲಿ ಇರೋದು ಎರಡು ಒಂದೇನೋ. ಆ ನಿರ್ಧಾರಕ್ಕೆ ಯಾವಾಗ ಬರ್ತಾನೆ ಅವನಿಗೆ ತಿಳಿಯಿತು ಅಂತ, ಅವನಿಗೆ ತಿಳಿತು. ಎಷ್ಟು ಸಲ ನೀವು ಕನ್ಫ್ಯೂಷನ್ ಮಾಡ್ಕೋತೀರಿ? ಈ ಆತ್ಮವಿಚಾರದಲ್ಲಿ ಹೋಗ್ಬಿಟ್ಟು ಸತ್ಯದಾನಂ ಬ್ರಹ್ಮ ಅಹಮಸ್ಮಿ ನಿರ್ಧಾರ ಆಗೋಯ್ತಲ್ಲ ಸ್ವಾಮಿ, ಮತ್ತು ಈ ಜಗತ್ತು ಸೃಷ್ಟಿಕರ್ತ ಸೃಷ್ಟಿ ನಿಯಮ ಅದೆಲ್ಲ ಯಾಕೆ ಹೋಗಬೇಕು ಅಂತ ನೀವು ಅಂತೀರಿ. ಅಸ್ಥಿ ಒಂದು ನಿರ್ಧಾರ, ಅಸ್ಮಿ ಇನ್ನೊಂದು ನಿರ್ಧಾರ. ತತ್ವಜ್ಞಾನ ಹೇಗಿರ್ತದೆ? ಅಸ್ಮಿ ತತ್ವಜ್ಞಾನದ ಭಾವ, ತತ್ವಜ್ಞಾನದ ಭಾವ ಅಸ್ಮಿಯಲ್ಲಿ ಮುಕ್ತಾಯ ಆಗ್ತದೆ. ಅಸ್ಥಿ ಇತಿ ಭಾವ, ಇದಾನೆ ಇದಾನೆ ಅನ್ನೋ ಶಬ್ದದಲ್ಲಿ ಪರ್ಯವಸಾನವಾಗ್ತದೆ. ಇದೇನಿ ಇದಾನೆ ಆತಲ್ಲ, ಎರಡಾಯ್ತಲ್ಲ, ಒಂದು ಇದೇನಿ ಅಂತಾಯ್ತು, ಇನ್ನೊಂದು ಫೋಟೋ ಹೊಡಿರಿ ಜಲ್ದಿ. ಬೇಕಾದ್ರೆ ಇದನ್ನು ಹೊಡಿರಿ. ಎರಡಿಲ್ಲ, ಇರೋದೊಂದೇ. ಉಪಾಧಿ ವಶವಾಗಿ ಆ ಉಪಾಧಿಗಳಿಂದ ವಿನಿರ್ಮುಕ್ತವಾದಂಥ ಸ್ಥಿತಿಯನ್ನು ಇದೇನಿ ಅಂತ ನಿರ್ಧರಿಸ್ಕೋತೇವೆ. ಈ ಪರ್ವತ, ಈ ಸೃಷ್ಟಿ, ಈ ಆಕಾಶ, ಈ ನೀರು, ಈ ಸೂರ್ಯ, ಈ ಚಂದ್ರ, ಈ ಲೋಕಗಳು, ದೃಷ್ಟ ಅದೃಷ್ಟ ಲೋಕಗಳು, ನಕ್ಷತ್ರಗಳು, ಗ್ರಹಗಳು, ಈ ಗಾಳಿ, ಬೆಳಕು, ಈ ನೀರು, ಇವುಗಳನ್ನು ಕಾರ್ಯ ಅಂತ ಒಪ್ಪಿಕೊಂಡ ಮೇಲೆ ಕಾರಣ ಬ್ರಹ್ಮ ಅಂತ ನಾನು ನಿರ್ಧರಿಸ್ಕೊಳ್ತೀನಿ. ಅದು ಇದಾನೆ. ಆ ಇದಾನೇ ಮತ್ತು ನಾ ಇದೇನಿ, ಇವು ಎರಡರಲ್ಲಿ ಇರುವುದು ಒಂದೇ ಅನ್ನುವುದು ಯಾರಿಗೆ ಸ್ಪಷ್ಟವಾಗಿದೆಯೋ ಅವರಿಗೆ ಪ್ರಸನ್ನತಾ ಪ್ರಾಪ್ತಿಯಾಗಿದೆ. ಹೌದಾ? ತತ್ವಭಾವ ಪ್ರಸೀದತಿ, ಅವರಿಗೆ ತತ್ವಜ್ಞಾನವು ಒಲಿದಿದೆ ಅಂತ ಅರ್ಥ. ಏನು ಮಾಡಬೇಕಂತೀರಿ ಸರ್ ನಾವು? ಆಂಧ್ರ ಸಾರು ಮಾಡಿ ಕುಡಿ. ಏನು ಹೇಳಬೇಕು? ನಾ ಹೇಳ್ತೇನೆ, ಅಸ್ಥಿ ಅಂತ ಪ್ರಾರಂಭ ಮಾಡಲ್ಲ. ಅಸ್ಥಿ ಅಂತ ಪ್ರಾರಂಭ ಮಾಡು, ಆಸ್ತಿಕನಾಗು. ಈಗ ಈಶ್ವರ ಆಸ್ತಿ, ಈಶ್ವರ ಆಸ್ತಿ ಅಂದರೆ ಮಾತ್ರ ಆಸ್ತಿಕ್ಕೆ ಭಾವ ಅಲ್ಲ. ಒಂದು ಸ್ವಲ್ಪ ಮುಂದುವರಿಸ್ತೇನೆ. ಅದು ಭಗವಂತಿದ್ದಾನೆ ಭಗವಂತಿದ್ದಾನೆ ಅನ್ನುವುದು ಮಾತ್ರ ಆಸ್ತಿಕ್ಕೆ ಭಾವ ಅಲ್ಲ. ಭಗವಂತ ಇದ್ದಾನೆ ಅನ್ನುವುದನ್ನು ಶಾಸ್ತ್ರ ಹೇಳುತ್ತದೆ, ಅದನ್ನು ಶಾಸ್ತ್ರ ಹೇಳುವುದು ಸತ್ಯ ಅನ್ನುವ ಭಾವವೂ ಕೂಡ ಅಸ್ಥಿಯೊಳಗೆ ಬರ್ತದೆ. ಭಗವಂತ ಇದ್ದಾನೆ ಅನ್ನುವುದನ್ನು ಏನು ಶಾಸ್ತ್ರ ಹೇಳ್ತಾ ಇದೆ, ಆ ಶಾಸ್ತ್ರದ ಹೇಳಿಕೆ ಕೂಡ ಅದು ಅಸ್ಥಿ ಅನ್ನುವ ಶಬ್ದದೊಳಗೆ ಬರುತ್ತದೆ. ಮತ್ತು ಇದೇ ಮಾತನ್ನು ಶಾಸ್ತ್ರವು ತತ್ ತ್ವಂ ಅಸಿ ಅನ್ನುವ ಉಪದೇಶದ ಮೂಲಕವಾಗಿ, ಅದೇನು ಒಬ್ಬನು ಇದಾನೆ ಇದಾನೆ ಅಂತ ಇದೆಯೋ ಆ ಇದಾನೆ ಅನ್ನುವುದು ನೀನೇ ಆಗಿದ್ದೀಯಾ ಅಂತ ಅದು ಆ ವಾಕ್ಯದಲ್ಲಿ ಕೊಡುತ್ತದೆ. ಯು ಕ್ಯಾನ್ ಸಿ ಹೌ ಬ್ಯೂಟಿಫುಲಿ ಶಾಸ್ತ್ರ ಹ್ಯಾಸ್ ನೆಟೆಡ್ ಎವ್ರಿಥಿಂಗ್. ಎಷ್ಟು ಚಂದ ಒಂದು ಸುಂದರವಾದಂಥ ಒಂದು ನೆಟ್ ಮಾಡಿ ಹಾಕ್ಬಿಟ್ಟಿದೆ. ಈ ಕಡೆಯಿಂದ ಆ ಕಡೆ ಹೋಗ್ಬೋದು, ಆ ಕಡೆಯಿಂದ ಆ ಕಡೆ ಹೋಗ್ಬೋದು, ಅಲ್ಲಿಂದ ಒಂದು ಎಳೆ ಹೇಳ್ಬೋದು, ಇಲ್ಲಿಂದ ತೆಗಿಬೋದು, ಅಲ್ಲಿ ಒಂದು ಮತ್ತೊಂದು ತಂದು ಹೇಳ್ಬೋದು. ಒಂದು ಶಾಸ್ತ್ರದಲ್ಲಿ ಅಸ್ಥಿ ಇತಿ ಬುದ್ಧಿ, ಅದೇ ಶಾಸ್ತ್ರ ಬುದ್ಧಿ ತತ್ವಮಸಿ ಮಹಾವಾಕ್ಯವನ್ನು ನಿನಗೆ ತಿಳಿಸಿಕೊಡುತ್ತದೆ. ಆ ಮೂಲಕವಾಗಿ ಇದಾನೇ ಅನ್ನುವುದು ಏನು ಯಾವುದರಲ್ಲಿ ಮುಕ್ತಾಯವಾಗ್ತದೆ, ಇದೇನೇ ಅನ್ನೋದ್ರಲ್ಲಿ ಮುಕ್ತಾಯವಾಗ್ತದೆ. ಆದ್ದರಿಂದ ಎಲ್ಲ ವಾದ ಬಿಡು, ಎಲ್ಲ ಪುಸ್ತಕ ಬಿಡ, ಎಲ್ಲ ಸ್ವಾಮಿಯಾರನ್ನ ಬಿಡ, ಒಂದೇ ಸ್ವಾಮಿಯಾರ ನಡಿ. ಯಾವ ಸ್ವಾಮಿಯಾರವರು ಶಾಸ್ತ್ರವನ್ನು ಯಾರು ಹೇಳಿಕೊಡ್ತಾರೋ ಅವರೇ ಗುರುಗಳು. ಅವ್ರು ಕನ್ನಡದಲ್ಲಿ ಹೇಳ್ಕೊಡ್ಲಿ, ತೆಲುಗುದಲ್ಲಿ ಹೇಳ್ಕೊಡ್ಲಿ, ಇಂಗ್ಲೀಷ್ನಾಗ ಹೇಳ್ಕೊಡ್ಲಿ, ಯಾವ ಭಾಷೆಯಲ್ಲಾದರೂ ಹೇಳಿ, ನನಗೆ ತಿಳಿಯೋ ಭಾಷೆ. ನಾ ಕೂತ್ಕೊಂಡಾಗೆಲ್ಲ ಚೈನೀಸ್ ಭಾಷೆ ಆದರೂ ಶುರು ಮಾಡಿದೆ. ನಾನು ಏನು ನಾನೇನು ಶಬ್ದ ಬಂದು ಕೂತ್ಕೊಂಡೆ? ಇಲ್ಲ ಇಲ್ಲ, ನನಗೆ ತಿಳಿಯೋ ಭಾಷೆಯಲ್ಲಿ ಹೇಳ್ಕೊಡ್ಬೇಕು. ಅದರಿಂದ ಭಾಷೆ ನೋಡೋಣ, ಬಹಳ ಸುಂದರವಾಗಿದೆ. ತಸ್ಮಾತ್ ಅಪೂಹ್ಯ ಅಸದ್ವಾದಿ ಪಕ್ಷ ಆಸುರಂ ಅಸ್ತಿ ಇತ್ತೇವ ಆತ್ಮ ಉಪಲಬ್ಧವ್ಯ ಸತ್ಕಾರ್ಯ ಬುದ್ಧ್ಯಾದಿ ಉಪಾಧಿ. ಆದ್ದರಿಂದ ಹೇ ನಚಿಕೇತ ಅಪೋಹ್ಯ ತುಡಿಸೇ ತುಡಿಸೇ, ಬಿಟ್ಕೊಡು, ಕೈ ತೊಳ್ಕೊ, ಬಿಟ್ಬಿಡೋವನ್ನೆಲ್ಲ. ಏನು ಬಿಟ್ಬಿಡಬೇಕು? ಅಸತ್ವಾದಿ ಪಕ್ಷಂ, ನಾಸ್ತಿಕ ಪಕ್ಷಂ, ಆಸುರ ಪಕ್ಷಂ, ರಾಕ್ಷಸರಂಥವರಿದ್ದಾರಲ್ವ ಅವರು, ಯಾರವರು? ನಾಸ್ತಿತಿವಾದಿನಃ. ಕೆಲಸಲ ಅನಿಸೋದಿಲ್ಲ ನಿಮಗೆ, ಸ್ವಾಮಿ ಜೊತೆ ಎಲ್ಲ ಊರು ಒಂದು ಥರ ಇವೆ, ಈ ಹಾನಿಗಳು ಒಂದೇ ಒಂದು ಬೇರೆ ಥರ ಇದೆ ಅಂತ ಅನಿಸ್. ಅದಕ್ಕೊಂದು ಕಾರಣ ಇದೆ, ಹಾನಿಗಳು ಯಾಕೆ ಹಿಂಗಿದೆ ಅದಕ್ಕೊಂದು ಕಾರಣ ಇದೆ. ಅದು ಬಿಟ್ಟು ಉತ್ತರ ಕುಮಾರನ ಕತೆ ಹೇಳೋದಿಲ್ಲ ಈಗ, ಅದು ಒಂದು ಕಾರಣ. ಅದು ಉತ್ತರ ಕುಮಾರನ ಜಾಗ, ಅದು ವಿರಾಟ್ ನಗರ, ಅದರ ಹೆಸರು ವಿರಾಟ್ ನಗರ. ಈಗ ಹಾನಿಗಳು ಅಂತ ಕರೀತಾರೆ, ವಿರಾಟ್ ನಗರ ಅದು. ಉತ್ತರ ಕುಮಾರ ಕೋಟೆ ಗೀಟೆ ಎಲ್ಲ ಈಗೂ ಇದೆ, ಕೋಟೆ ಗೋಡೆ ಎಲ್ಲ ಇದೆ, ಎಲ್ಲ ಕಂದಕ್ಕೆ ಆಗಿಬಿಟ್ಟಿದೆ, ಈಗೆಲ್ಲ ಹೊಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದೊಂದು ಕಾರಣ ಇರಲಿ. ಇನ್ನೊಂದು ಕಾರಣ, ಇತ್ತೀಚಿನ ಕಾರಣ ಏನಂದರೆ, ಈಗೊಂದು 40-50 ವರ್ಷ ಹಿಂದೆ ಅಲ್ಲಿ ಕನವಳ್ಳಿ ಮಾಸ್ತರ್ ಅಂತಿದ್ದರು. ಈ ಕನವಳ್ಳಿ ಮಾಸ್ತರು ಇವರು ನಾಸ್ತಿಕವಾದಿಗಳು, ನಂಬರ್ ಒನ್ ನಾಸ್ತಿಕ. ಮಜಾದ ಕಥೆ ಇದು. ಇವರು ನಾಸ್ತಿಕವಾದಿಗಳು, ಇವರ ಪಾಂಡಿತ್ಯ ದೇವರು ಇಲ್ಲ ಅನ್ನೋದನ್ನು ಸಿದ್ಧ ಮಾಡಿ ತೋರಿಸುವಂತಹ ಚಾಣಾಕ್ಷತನ ಪಾಂಡಿತ್ಯ, ಇದನ್ನು ಹಾನಿಗಳದ ಜನ ವ್ಯಾಪಕವಾಗಿ ಗುರುತಿಸಿದರು. ಎಷ್ಟು ವ್ಯಾಪಕವಾಗಿ ಗುರುತಿಸಿದ್ರು ಅಂತಂದರೆ, ರಥದಲ್ಲಿ ಅವರನ್ನು ಮೆರವಣಿಗೆ ಮಾಡಿದರು. ಈಗ ಗೊತ್ತಾತಲ್ಲ ಇಲ್ಲಿ ಜನ ಹೆಂಗಿದ್ದಾರೆ ಅಂತೇಳಿ. ಮಾತು ನೈಚೆ ಬುದ್ಧಿ ಇಲ್ಲ, ಮಾತು ಅಂದರೆ ಬುದ್ಧಿ, ಬುದ್ಧಿ ಇಲ್ಲ. ಆನಂತರ ಇಂಟ್ರೆಸ್ಟಿಂಗ್ ಏನಾಯಿತು ಅಂದರೆ, ಆ ಕನವಳ್ಳಿ ಮಾಸ್ತರ್ ಮಿಸ್ಸಸ್ಸು ಬೆಡ್ ಪೇಷಂಟ್ ಆಗಿಬಿಟ್ರು. ಎಷ್ಟು ಬೆಡ್ ಪೇಷಂಟ್ ಅಂದರೆ ನಿಮ್ಗೆ ಗೊತ್ತದಲ್ಲ, ಅವರಿಗೆ ಅವ್ರದ್ದು ಏನೂ ಮಾಡ್ಕೊಳಿಕ್ಕಾಗೋದಿಲ್ಲ. ಬಡವರು ಬೇರೆ. ಸೊ ಅವ್ರ ಮಿಸ್ಸಸ್ ಸೇವಾ ಇವರೇ ಮಾಡಿದ್ರು ಪೂರ್ತಿ. 6 ತಿಂಗಳ ಅಂದರು, 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, 30 ವರ್ಷ ಆ ಹೆಣ್ಮಗಳು ಸೇವಾ ಮಾಡಿದ್ರು. ನಾಸ್ತಿಕರು ಏನಾಗ್ಬಿಟ್ರು? ನಾಸ್ತಿಕರು ಆನೆಸ್ಟ್ಲಿ ಅವರೇ ಹೇಳ್ಕೊತಿದ್ರು. ಅವ್ರಿಗೆಲ್ಲ ಪುಸ್ತಕ ನನಗೆ ಕೊಟ್ಬಿಟ್ಟಿದ್ರು ಅವರು. ಭಾಳ ಹಿಂದಿನ, ನಾನು ಇನ್ನೂ ಎಲ್ಲೋ ಬಟ್ಟೊಳಗಿದ್ದೆ. 1980 ಒಳಗಾಗಿದ್ದು ನೋಡ್ರಿ. ನಾಸ್ತಿಕವಾದಿ ಅದಕ್ಕೆ ಹಾನಿಗಲ್ ಇದು ಎಂದೆಂದು ನಿಮ್ಮ ಕೈಯಾಗಿ ಬರೋಂಗಿಲ್ಲ. ಇದು ಹಣೆ ಬಾರಿ ಇಷ್ಟ ಇದೆ. ಇದು ನಮ್ಮೂ ನಿಮ್ಗೆ ಗುಡ್ ಮಾರ್ನಿಂಗ್ ಸುಪ್ರಭಾತ ಇದ್ದಂಗೆ. ಏನು ಮಾಡೋಣ ಅದಕ್ಕೆ? ನೀನೊಂದು ಕೆಲಸ ಮಾಡು ನಚಿಕೇತ. ಏನು ಅಂದರೆ, ನೀನು ಮುದುಕನಾದ್ಮೇಲೆ ಆಸ್ತಿಕನಾಗಿ ಉಪಯೋಗ ಇಲ್ಲ, ಈಗ ಆಸ್ತಿಕನಾಗಿಬಿಡು. ಉಪಲಬ್ಧವ್ಯ ಸತ್ಕಾರ್ಯ ಬುದ್ಧಿಯಾದಿ ಉಪಾಧಿ. ಸತ್ಕಾರ್ಯ, ಸತ್ತಿನಿಂದ ಹುಟ್ಟಾದ ಕಾರ್ಯ ಸತ್ಕಾರ್ಯ. ಕನ್ನಡ ಸತ್ಕಾರ್ಯ ಅಲ್ಲ ಇದು. ಸತ್ತಿನಿಂದ ಉಂಟಾದ ಕಾರ್ಯ ಸತ್ಕಾರ್ಯ. ಅರ್ಥ ಏನು? ಅಸತ್ತಿನಿಂದ ಕಾರ್ಯ ಉಂಟಾಗಿಲ್ಲ. ಜಗತ್ತು ಅಸತ್ತಿನಿಂದ ಉಂಟಾಗಿಲ್ಲ. ಅಸತ್ತು ಅಂದರೆ ಅಭಾವ. ಬುದ್ಧಿ, ಮನಸ್ಸು, ಇಂದ್ರಿಯಗಳು ಇವೆಲ್ಲ ಏನಿವೆ? ಸತ್ಕಾರ್ಯ. ನೀನು ಇದು ಹಗ್ಗ ಎಂದು ತಿಳಿದ ನಂತರ ಅಲ್ಲಿ ಹಾವು ಇರೋದೇ ಇಲ್ಲ, ಆರೋಪಿತ ಅಂತ ನಿಂಗೆ ಗೊತ್ತಾಗ್ತದೆ. ನಿರ್ಧಾರಕ್ಕೆ ಬರ್ತೀಯ. ಹಗ್ಗವನ್ನು ತಿಳಿಯದೇ ಇದ್ದಾಗ ಹಾವು ನಿನಗೆ ಅತಿ ಸತ್ಯವೇ ಆಗಿತ್ತಲ್ಲವೇ? ಆ ಯಾವ ಹಾವು ನಿನಗೆ ಸತ್ಯವೇ ಆಗಿತ್ತು, ಅದಕ್ಕೆ ಕಾರಣ ಏನು? ಅಭಾವ ಹಗ್ಗವೋ ಏನು ಭಾವ ಹಗ್ಗವೋ ಅಂತ. ಅಭಾವ ಹಗ್ಗ ಕ್ಯಾ ಬಾತ್ ಹೇ. ಕನ್ನಡದಲ್ಲಿ ಕೇಳಬೇಕಾ? ಇಲ್ಲದ ಹಗ್ಗವೋ ಏನು ಇದ್ದ ಹಗ್ಗವೋ? ಇದ್ದ ಹಗ್ಗ. ಇದ್ದ ಹಗ್ಗದಲ್ಲಿಯೇ ನೀವು ಹಾವನ್ನು ಕಾಣಲಿಕ್ಕೆ ಸಾಧ್ಯವೇ ವಿನಃ ಇಲ್ಲದ ಹಗ್ಗದಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ. ನಂಬರ್ 1. ಇದನ್ನು ಈ ಕಡೆ ತೊಂಬನ್ನಿ. ಈಗ ಇದ್ದದ್ದರಲ್ಲಿಯೇ ಜಗತ್ತನ್ನು ಆರೋಪಿಸಲು ಸಾಧ್ಯವೇ ವಿನಃ ಇಲ್ಲದ್ರಲ್ಲಿ ಆರೋಪಿಸ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ಬುದ್ಧಿ, ಮನಸ್ಸು ಇತ್ಯಾದಿಗಳೇನು ಜಗತ್ ಕಾರ್ಯ ಇದೆ, ಇದು ಸತ್ಕಾರ್ಯ. ನೆಕ್ಸ್ಟ್, ಯದಾತು ತದ್ರಹಿತ ಅವಿಕ್ರಿಯ ಆತ್ಮ ಕಾರ್ಯಂ ಚ ಕಾರಣ ವ್ಯತಿರೇಕೇಣ ನಾಸ್ತಿ. ಯದಾ ಯಾವಾಗ ತದ್ರಹಿತ ಆ ಸತ್ತನ್ನು ಹೊರತುಪಡಿಸಿ ಅವಿಕ್ರಿಯ ಆತ್ಮ ಯದಾತು ತದ್ರಹಿತ. ತದ್ದಂದ್ರಲ್ಲಿ ಉಪಾಧಿ. ಯದಾತು ಉಪಾಧಿರಹಿತ, ಸತ್ಕಾರ್ಯ ಬುದ್ಧಿಯಾದಿ ಉಪಾಧಿ ಅಂತ ಹೇಳ್ತಾರಲ್ಲ, ಆ ಉಪಾಧಿ ಇಲ್ಲಿ ಮುಂದಿನ ವಾಕ್ಯಕ್ಕೆ ತೋರಿ. ಏನಂತೇಳಿ? ತದ್ ಉಪಾಧಿರಹಿತ. ಆ ಉಪಾಧಿರಹಿತನಾದ ಅವಿಕ್ರಿಯ ಆತ್ಮನು, ವಿಕಾರಗಳಿಗೆ ಒಳಪಡದ ಆತ್ಮನು, ಕಾರ್ಯಂ ಚ ಕಾರಣ ವ್ಯತಿರೇಕೇಣ ನಾಸ್ತಿ. ಅಂತಹ ಆ ಆತ್ಮನ ಕಾರ್ಯ ಕಾರಣವಿಲ್ಲದೆ ಸಾಧ್ಯವಿಲ್ಲ. ಆಗಿದೆ ಅಂತ ಆಗಿತ್ತಾದರೆ ಹೇಗಾಗಿದೆ? ಹಾಗಾದರೆ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕಾ ಇತ್ತೀವ ಸತ್ಯಂ. ಹೇಗಾಗಿದೆ ಘಟ? ಘಟ ಹೇಗಾಗಿದೆ? ಬರೀ ವಾಕ್ ಆರಂಭಣ ಅಲ್ಲೇನಿದೆ ಮಣ್ಣೆ. ಹಾಗೆ ಜಗತ್ ಏನಿದು? ವಾಕ್ ಆರಂಭಣ ಕಾರ್ಯ. ಮೂಲದಲ್ಲಿ ಇರೋದೇನು? ಬ್ರಹ್ಮ ಮಾತ್ರ. ಮೃತ್ತಿಕಾ ಇತ್ತೇವ ಸತ್ಯಂ ಯಥಾ ದೃಷ್ಟಾಂತೆ. ಯಾವ ಪ್ರಕಾರ ದೃಷ್ಟಾಂತದಲ್ಲಿ, ಯಾವ ದೃಷ್ಟಾಂತ? ಮಣ್ಣು ಮತ್ತು ಮಡಿಕೆ ದೃಷ್ಟಾಂತದಲ್ಲಿ, ಮಡಿಕೆ ಅನ್ನುವಂಥದ್ದು ಇದು ಬರೀ ವಾಕ್ ಆರಂಭಣ ಅಷ್ಟೇ ವಿನಃ ಅಲ್ಲಿದ್ದದ್ದೇನು? ಮೃತ್ತಿಕಾ ಇತ್ತೇವ ಸತ್ಯಂ ಇತಿ ಶ್ರುತಿ. ತದಾ ಅಸ್ಯ ನಿರುಪಾಧಿಕಸ್ಯ ಅಲಿಂಗಸ್ಯ ಸದ್ ಅಸದಾದಿ ಪ್ರತ್ಯಯ ವಿಷಯತ್ವ ವರ್ಜಿತಸ್ಯ ಆತ್ಮನಃ ತತ್ವಭಾವಃ ಭವತಿ. ಯಾವಾಗ ನಾವು ಆ ನಿರುಪಾಧಿಕನಾದಂತಹ, ಆ ಲಿಂಗರಹಿತನಾದಂತಹ, ಸತ ಅಸದಾದಿ ಎರಡಕ್ಕೂ ದೂರ ಇದ್ದಂತಹ, ಪ್ರತ್ಯಯ ವಿಷಯತ್ವ ವರ್ಜಿತಸ್ಯ ಎಲ್ಲ ಪ್ರತ್ಯಯಗಳನ್ನು ಬಿಟ್ಟುಕೊಟ್ಟಂತಹ ಆತ್ಮ ಏನು ಅನ್ನೋದು ಸ್ಪಷ್ಟವಾಗ್ತದೋ ಅದಕ್ಕೆ ತತ್ವಭಾವ ಎಂದು ಕರೆಯುತ್ತಾರೆ. ತತ್ವಭಾವ ಭವತಿ. ಮೊದಲನೇದ್ದು ಇದಾನೇ, ನಂತರ ಸಿದ್ಧಾದದ್ದು ತತ್ವಭಾವ. ಮೊದಲನೇದ್ದು ಇದಾನೆ, ಎರಡನೇದ್ದು ಇದೆ ಅಲ್ಲ, ಇದೇನಿ. ಮೊದಲನೇದ್ದು ಇದಾನೆ, ಎರಡನೇದ್ದು ಇದೇನಿ. ಅಲಿಂಗ, ಯಾವ ಲಿಂಗವೂ ಇಲ್ಲದೇ ಇದ್ದಂತಹ, ಯಾವ ಉಪಾಧಿಗಳ ಕಟ್ಟುಪಾಡು ಇಲ್ಲದೇ ಇದ್ದಂತಹ, ಸತ್ಯೆಂದು ಹೇಳಲು ಅಲ್ಲಿ ಶಬ್ದಗಳಿಲ್ಲದೇ ಇದ್ದಂತಹ, ಯಾವ ಶಬ್ದಗಳೆಂದರೂ ಹೇಳಿಲ್ಲ ಆದ್ದರಿಂದ ಅಸತ್ತಿರಬಹುದು ಇಲ್ಲ, ಅದು ಅಲ್ಲ. ಮತ್ತು ಬೇರೆ ಇನ್ಯಾವುದರೂ ಪ್ರತ್ಯಯ ಸೇರಿಸ್ರಿ. ಪ್ರತ್ಯಯ ವಿಷಯತ್ವ ವರ್ಜಿತಸ್ಯ, ಬೇರೆ ಯಾವ ಪ್ರತ್ಯಯಗಳು ಸೇರಿಸ್ಲಿಕ್ಕೂ ಆಗೋದಿಲ್ಲ. ಅಂತಹ ತತ್ವವು ಅದು ನಾನು ಇದೇನಿ, ಅದು ನಾನೇ, ಅದು ನಾನೇ ಅಥವಾ ಅದು ಇದೆ, ಅದು ನಾನೇ ಆಗಿದ್ದೇನೆ ಅನ್ನುವುದು ಯಾವಾಗ ಸ್ಪಷ್ಟವಾಗುತ್ತದೋ ಅದಕ್ಕೆ ತತ್ವಭಾವ ಅಂತ ಕರೀತಾರೆ. ಮೊದಲನೇದೇನಂತ ಬಂತದು, ಅದು ಇದಾನೇ ಅನ್ನುವ ತಿಳುವಳಿಕೆ. ಎರಡನೇದ್ದೇನು? ಇದೇನಿ ಅನ್ನುವ ಭಾವ. ಮೂರನೇದ್ದೇನು? ಇವು ಎರಡು ಎರಡಲ್ಲ, ಇವೆರಡು ಒಂದೇ. ತೇನ ಚ ರೂಪೇಣ ಆತ್ಮ ಉಪಲಬ್ಧವ್ಯಃ ಇತಿ ಅನುವರ್ತತೆ. ಈ ಪ್ರಕಾರವಾಗಿ ಆ ಎಲ್ಲ ಉಪಾಧಿಗಳಿಂದ ರಹಿತನಾದಂತಹ ಆತ್ಮ ಉಪಲಬ್ಧವ್ಯಃ ಇತಿ ಅನುವರ್ತತೆ ಅನ್ನುವುದನ್ನು ನಾವಿಲ್ಲಿ ಅನುಸರಿಸಿಕೊಂಡು ಸೇರಿಸಿಕೊಂಡು ತಿಳ್ಕೋಬೇಕು. ಏನು ತಿಳ್ಕೋಬೇಕು? ಎಲ್ಲ ರೂಪಗಳಿಂದಲೂ ಎಲ್ಲ ನಾಮಗಳಿಂದಲೂ ಮುಕ್ತನಾದಂತಹ ಆತ್ಮನೇ ನಾನು ಇದ್ದೇನೆ. ಇದು ತತ್ವ, ತತ್ವಜ್ಞಾನ. ಜಗತ್ತಿಗೆ ಕಾರಣನಾಗಿ ಬ್ರಹ್ಮನು ಇದ್ದಾನೆ. ಇದಾನೇ ಆಯಿತು, ಇದೇನೇ ಆಯಿತು, ಆದರೆ ಇವು ಎರಡು ಎರಡಲ್ಲ, ಇವು ಎರಡು ಒಂದೇ. ತತ್ರಾಪಿ ಉಭಯೋ ಸೋಪಾಧಿಕ ನಿರುಪಾಧಿಕಯೋ ಅಸ್ತಿತ್ವ ತತ್ವಭಾವಯೋ ನಿರ್ಧಾರಣಾರ್ಥ ಷಷ್ಠೀ ಪೂರ್ವಂ ಅಸ್ತಿ ಇತ್ಯೇವ ಲಬ್ಧ ಉಪಲಬ್ಧಸ್ಯ ಆತ್ಮನಃ. ಉಪಾಧಿಗಳಿಂದ ಕೂಡಿ ಇದ್ದಾಗ್ಯೂ ಕೂಡ ಇದಾನೆ ಎನ್ನುವ ಭಾವ, ನನ್ನ ಮಾತು ಕೇಳಿಸ್ಕೊಳ್ರಿ, ಭಾರಿ ಇಂಪಾರ್ಟೆಂಟ್. ಉಪಾಧಿಗಳಿಂದ ಸಹಿತವಾಗಿ ಇದ್ದಾಗ್ಯೂ ಕೂಡ ಬ್ರಹ್ಮನು ಇದ್ದಾನೆ ಎನ್ನುವ ಭಾವ, ಉಪಾಧಿಗಳಿಂದ ರಹಿತವಾಗಿ ಇದೇನಿ ಎನ್ನುವ ಭಾವ. ಉಪಾಧಿ ಸಹಿತವಾಗಿ ಇದ್ದರೂ ಕೂಡ ಮಣ್ಣು ಇದೆ, ಏನೂ ಮಾಡಿಲ್ಲ, ಮಡಿಕೆ ಒಡೆದಿಲ್ಲ, ಮಡಿಕೆ ಹಾಳು ಮಾಡಿಲ್ಲ, ಮಡಿಕೆ ನಾಶ ಮಾಡಿಲ್ಲ, ಮಡಿಕೆ ಪೌಡರ್ ಮಾಡಿಲ್ಲ, ಮಣ್ಣು ಇದೆ. ಮೊದಲು ಮಣ್ಣೇ ಇತ್ತು, ಆದ್ದರಿಂದ ಏನಿದೆಯೋ ಅದು ಮಣ್ಣೆ, ಇದೇನೇ ಅನ್ನೋ ಭಾವ. ಉಪಾಧಿ ಸಹಿತವಾಗಿ ನೋಡಿದರೂ ಜ್ಞಾನ ಸ್ಪಷ್ಟ, ಇದು ಮಣ್ಣೆ. ಉಪಾಧಿ ರಹಿತವಾಗಿ ನೋಡಿದರೂ ಮೊದಲು ಇದು ಮಣ್ಣೆ ಆಗಿತ್ತು, ಈಗೂ ಮಣ್ಣೆ ಇದೆ. ಇದು ತತ್ವಜ್ಞಾನ. ಒಂದು ಉಪಾಧಿ ಸಹಿತ ತತ್ವಜ್ಞಾನ, ಇನ್ನೊಂದು ಉಪಾಧಿ ರಹಿತ ತತ್ವಜ್ಞಾನ, ಇಷ್ಟೇ. ಪೂರ್ವಂ ಅಸ್ತಿ ಇತ್ಯೇವ ಉಪಲಬ್ಧಸ್ಯ ಆತ್ಮನಃ. ಸೃಷ್ಟಿಯ ಪೂರ್ವದಲ್ಲಿಯೂ ಆತ್ಮ ಇತ್ತು, ಈಗೂ ಆತ್ಮನೇ ಇದ್ದೇನೆ. ಇದು ಉಪಾಧಿರಹಿತ. ಉಪಾಧಿ ಸಹಿತ ಹೇಗಿರ್ತದೆ ಅಂತಂದರೆ, ಏನು ಉಪಾಧಿ ಇದೆಯೋ ಇದು ತೋರಿಕೆ, ಅನಿಸಿಕೆ, ಭ್ರಮ, ಭ್ರಾಂತಿ. ಇಂತಹ ಈ ಜಗತ್ತು ಯಾವುದು ಭ್ರಾಂತಿಮಯವಾದ ಈ ಜಗತ್ತು, ಯಾವುದು ನಾಮರೂಪಮಯವಾದ ಜಗತ್ತು, ಯಾವುದು ವಿಕಾರಾತ್ಮಕವಾದ ಈ ಜಗತ್ತು, ಭ್ರಮಿಸಲಿಕ್ಕೆ ಅಧಿಷ್ಠಾನ ಏನು? ಸರ್ಪವನ್ನು ಭ್ರಮಿಸಲಿಕ್ಕೆ ಅಧಿಷ್ಠಾನ ಏನು? ಹಗ್ಗ. ಈ ಜಗತ್ತನ್ನು ಭ್ರಮಿಸಲಿಕ್ಕೆ ಅಧಿಷ್ಠಾನ ಏನು? ಅಗಳೆಂದು ಇದೇನೇ ಅಂತಾಯಿತು, ಈಗಿಂದು ಇದಾನೆ. ಮೂರನೇದ್ದು ಎರಡು ಎರಡಲ್ಲ, ಇವೆರಡು ಬಂದೆ. ಹೀಗೆ ಉಪಾಧಿರಹಿತನಾಗಿ ಸೋಪಾಧಿಕ ನಿರುಪಾಧಿಕ, ನಿರುಪಾಧಿಕ ಅಂದರೆ ಉಪಾಧಿರಹಿತ, ಸೋಪಾಧಿಕ ಅಂದರೆ ಉಪಾಧಿ ಸಹಿತ. ಒಬ್ಬನು ಉಪಾಧಿ ಸಹಿತವಾಗಿದ್ದಾನೆ ಅನ್ನುವುದನ್ನು, ಇನ್ನೊಬ್ಬನು ಉಪಾಧಿರಹಿತನಾಗಿದ್ದಾನೆ ಅನ್ನುವುದನ್ನು, ಇವರಿಬ್ಬರು ಇಬ್ಬರಲ್ಲ ಇರುವರು ಒಬ್ಬರೇ ಅನ್ನುವುದನ್ನು ನಿರ್ಧರಿಸಲಿಕ್ಕಾಗಿ ಷಷ್ಠಿ ಪ್ರಯೋಗ ಬಂದಿದೆ ಅಂತ ಹೇಳ್ತಾರೆ. ಸತ್ಕಾರ್ಯ ಉಪಾಧಿಕೃತ ಅಸ್ತಿತ್ವ ಪ್ರತ್ಯಯೇನ ಉಪಲಬ್ಧಸ್ಯ ಇತ್ಯರ್ಥ. ಅಲ್ಲಿ ನೋಡಿ, ಸೋಪಾಧಿಕ ನಿರುಪಾಧಿಕ ಯೋಹು ಷಷ್ಠಿ ಬಂದಿದೆ ನೋಡಿ. ಇವು ಎರಡರಲ್ಲಿ ಎರಡಿಲ್ಲ, ಒಂದೇ ಇದೆ. ಷಷ್ಠಿ ಸತ್ಕಾರ್ಯ ಉಪಾಧಿಕೃತ ಅಸ್ತಿತ್ವ ಪ್ರತ್ಯಯೇನ ಉಪಲಬ್ಧಸ್ಯ ಇತ್ಯರ್ಥಃ. ಒಬ್ಬನು ಸತ್ಕಾರ್ಯ ಉಪಾಧಿಕೃತ, ಏನು ಈ ಕಾರ್ಯ ಉಂಟಾಗಿದೆ ಅದು ಸತ್ಕಾರ್ಯ ಅನ್ನುವ ಉಪಾಧಿಯನ್ನು ಇಟ್ಟುಕೊಂಡು ಜಿಜ್ಞಾಸ ಮಾಡಿದಾಗ ಅಸ್ತಿತ್ವ ಪ್ರತ್ಯಯೇನ ಉಪಲಬ್ಧಸ್ಯ ಏನು ಸಿಗ್ತದೆ ಅವಾಗ? ಅಸ್ಥಿ ಅಸ್ಥಿ ಅಸ್ಥಿ ಕಿಮಸ್ತಿ ಸದ್ ಅಸ್ಥಿ ಸದ್ ಅಸ್ತಿ ತಸ್ಮಾತ್ ಸತ್ಕಾರ್ಯ. ಸದಸ್ತಿ ತಸ್ಮಾತ್ ಸತ್ಕಾರ್ಯ. ಹಗ್ಗ ಇದೆ, ಆದ್ದರಿಂದ ಹಗ್ಗದ ಕಾರ್ಯ ಏನು ಅಂದರೆ ಸರ್ಪ. ಆಮೇಲೇನು ಪಶ್ಚಾತ್ ಮುಂದಿನ ವಾಕ್ಯ ಆಯಿತು. ನೀವು ಸೋಪಾಧಿಕವಾಗಿ ಇಟ್ಕೊಂಡು ನೀವು ಇದಾನೆ ಅಂತ ಸಿದ್ಧ ಮಾಡಿದ್ರಿ. ಮುಂದೇನು ಪಶ್ಚಾತ್ ಪ್ರತ್ಯಸ್ತಮಿತ ಸರ್ವ ಉಪಾಧಿ ರೂಪ ಆತ್ಮನಃ ತತ್ವಭಾವ. ಇನ್ನೊಂದು ಹೇಳ್ತೇನೆ ಕೇಳಪ್ಪ, ಸರ್ವ ಉಪಾಧಿ ರೂಪ ಪ್ರತ್ಯಸ್ತ ಆತ್ಮನಃ. ಎಲ್ಲ ಉಪಾಧಿಗಳನ್ನು ಇದು ಬೇರೆ ಇದು ಬೇರೆ ಇದು ಬೇರೆ ಇದು ಬೇರೆ ಇದು ಬೇರೆ ಎಂದು ಬೇರ್ಪಡಿಸಿದ ನಂತರ ಏನು ಲಭ್ಯವಾಗ್ತದೆ ನಮಗೆ? ತತ್ವಭಾವ ವಿದಿತ ಅವಿದಿತಾಭ್ಯಾಮ್ ಅನ್ಯ ಅದ್ವಯ ಸ್ವಭಾವ ನೇತಿ ನೇತಿ ಅಸ್ಥೂಲ ಮನನ್ವಾಸ್ವಂ ಅದೃಶ್ಯೇ ಅನಾತ್ಮೇ ಅನಿರುಕ್ತೇ ನಿಲಯನೇ ಇತ್ಯಾದಿ ಶ್ರುತಿ ನಿರ್ದಿಷ್ಟ ಪ್ರಸೀದತಿ ಅಭಿಮುಖಿ ಭವತಿ ಆತ್ಮ ಪ್ರಕಾಶನಾಯ ಪೂರ್ವಂ ಅಸ್ತಿ ಇತಿ ಉಪಲಬ್ಧತಃ ಇತ್ಯೇತತ್. ಎಲ್ಲ ಒಂದು ವಾಕ್ಯದ ಏನು ಮಾಡ್ತೀನಿ ನೀನು, ಸರ್ವ ಉಪಾಧಿಗಳನ್ನು ನೀನು ನೇತಿ ನೇತಿ ಅಂತ ಮಾಡ್ತಾ ಬರ್ತೀಯ. ಇದಾನೇ ಮುಗಿತಲ್ಲಪ್ಪ, ನಾನು ಬಿಡೋದನ್ನು ಸೋಪಾಧಿಕವಾಗಿ ನೋಡಿದಾಗ ಇದಾನೆ ಏನು ಸತ್ ಇದೆ ಅನ್ನುವಂಥದ್ದು ನಿರ್ಧಾರಕ್ಕೆ ಬಂದ್ಬಿಟ್ಟು. ಸದ್ಬ್ರಹ್ಮ ಇದಾನೇ ಅದು ನಿರ್ಧಾರಕ್ಕೆ ಬಂದ್ಬಿಟ್ಟು. ಆ ಸದ್ಬ್ರಹ್ಮ ಅನ್ನುವಂಥದ್ದೇ ಕಾರಣ, ಅದರಲ್ಲಿ ಕಾರ್ಯ ಏನು ವಾಕ್ ಆರಂಭಣಂ ಕಾರ್ಯ ಆಗಿದೆ, ಅದು ಜಗತ್ತು ಅನಿಸ್ಕೊಂಡಿದೆ ಇತ್ಯಾದಿ ಇತ್ಯಾದಿ. ಈಗ ಇಲ್ಲಿ ಬಾ, ಎಲ್ಲ ಪ್ರಕಾರದ ಉಪಾಧಿಗಳನ್ನು ಬಿಟ್ಟು ಬಿಟ್ಟು ನೋಡು. ಹೆಂಗೆ ಬಿಡೋದು ನೇತಿ ನೇತಿ ಇದಲ್ಲ ಅಲ್ಲ, ಇದು ನಾನಲ್ಲ, ಇದೆಲ್ಲ ಬಿಟ್ಟಿದ್ರೆ ಶೂನ್ಯಭಾವ ಆಗಿಬಿಡ್ತದೆ. ಜಗತ್ತಿಗೂ ನನಗೂ ಸಂಬಂಧವೇ ಇಲ್ಲ, ಜಗತ್ತು ನಾನಲ್ಲ, ಈ ಶರೀರ ನಾನು. ಏ ಶರೀರ ನಾನಲ್ಲ, ನೇತಿ ನೇತಿ ಇಂದ್ರಿಯಗಳು ನಾನು, ಪ್ರಾಣ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಅಲ್ಲ ಅಲ್ಲ ಅಲ್ಲ, ನೇತಿ ನೇತಿ. ಹಾಗಾದ್ರೆ ನೀ ಸೂಕ್ಷ್ಮನಿರಬಹುದು. ನಾನು ಸೂಕ್ಷ್ಮನೂ ಅಲ್ಲ, ಸ್ಥೂಲನೂ ಅಲ್ಲ. ಅಸ್ಥೂಲಂ ಅನನು ಅರ್ಹಸ್ವಂ ಹಾಗೆ ನೀ ಅದೃಶ್ಯನಿರಬೇಕು. ನಾನು ನಿನಗೆ ಅದೃಶ್ಯ ಅಂತ ಹೇಳ್ಬೇಕಾದ್ರೆ ಇನ್ನೊಬ್ರು ಯಾರಿಗೂ ದೃಶ್ಯ ಆಗಿರ್ಬೇಕಾಗಿತ್ತು. ನಾ ಯಾರಿಗೂ ದೃಶ್ಯನೂ ಆಗೋದಿಲ್ಲ, ನಾ ಅದೃಶ್ಯ ಅಂತ ಹೇಳ್ಕೋಬೇಕಾಗಿಲ್ಲ. ನನಗೆ ಅದೃಶ್ಯೇ ಹಾಗಾದರೆ ಅನಾತ್ಮ ಇಲ್ಲ. ಅನಾತ್ಮೇ ಅನಿರುಕ್ತೆ ಅನಿಲಯನೇ ಅವು ಯಾವುದೂ ನನ್ನ ಸಂಬಂಧ ಇಲ್ಲ. ಇತ್ಯಾದಿ ಶ್ರುತಿ ನಿರ್ದಿಷ್ಟ ಇದೇನಿ, ಶ್ರುತಿಯು ಮಾರ್ಗದರ್ಶನ ಮಾಡಿದಂತೆ ನಾನು ಇದೇನಿ ಅನ್ನುವುದ್ರ ಕಡೆಗೆ ಅಭಿಮುಖಿ ಭವತಿ. ಯಾರ ಕಡೆಗೆ ಹೊರಳಿದೆ ನಾ ಈಗ? ನಾನು ನನ್ನಂತೆಯೇ ನನ್ನ ಕಡೆಗೆ ಹೊರಳಿ ನಿಂತ್ಕೊಂಡೆ. ಅವಾಗ ಏನಾಗ್ತದೆ? ಆತ್ಮ ಪ್ರಕಾಶನಾಯ ಅವಾಗ ತತ್ವಭಾವವು ಸ್ಪಷ್ಟವಾಗುತ್ತದೆ. ಪೂರ್ವಂ ಅಸ್ತಿ ಇದಾನೇ, ಈಗ ಅಸ್ಮಿ ಇದೇನಿ ಇತಿ ಉಪಲಬ್ಧವತಃ ಇತ್ತೇತತ್ ಅನ್ನುವುದು ಎರಡು ಪ್ರಾಪ್ತಿ ಆಯಿತು. ಈ ಎರಡರಲ್ಲಿ ಇರೋದು ಒಂದೇ ಅನ್ನೋದನ್ನು ಇಲ್ಲಿ ಮುಂದೆ ಹೇಳ್ತಾರೆ. ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾ ಯೇಸ್ಯ ಹೃದಿ ಶ್ರಿತಾಃ ಅಥ ಮರ್ತ್ಯೋರ್ಮೃತೋ ಭವತಿ ಅತ್ರ ಬ್ರಹ್ಮ ಸಮಶ್ನುತಿ ಯದಾ ಸರ್ವೇ ಪ್ರಮುಚ್ಯಂತಿ ಕಾಮಾಯೇಶ್ಯ ವೃದ್ಧಿಶ್ರಿತಾಃ ಅಥ ಮರ್ತ್ಯೋ ಮೃತೋ ಭವತಿ ಅತ್ರ ಬ್ರಹ್ಮ ಸಮಶ್ನುತಿ. ಈ ಪ್ರಕಾರವಾಗಿ ಇದಾನೇ ಅನ್ನುವ ಸೋಪಾದಿಕ ಎಲ್ಲ ಉಪಾಧಿಗಳು, ಇದೇನಿ ಅನ್ನುವ ನಿರುಪಾಧಿಕ ಎಲ್ಲ ಉಪಾಧಿಗಳು, ಪ್ರಮುಚ್ಯಂತೆ ಯದಾ ಸರ್ವೇ ಕಾಮಾಃ ಪ್ರಮುಚ್ಯಂತೆ, ಎಲ್ಲ ಕಾಮಗಳು ಎಲ್ಲ ವಾಸನಾಗಳ ಹಿಡಿತ ಎಲ್ಲಿವೆವು, ಹೃದಯಶ್ರಿತಾಃ ಅವರವರ ಹೃದಯದಲ್ಲಿ ಚಿಪ್ಪಗ್ಗಯ ಅಂಟುಕೊಂಡು ಕೂತ್ಕೊಂಡ್ಬಿಟ್ಟವ್ರು ವಾಸನಾಗಳು. ಯಾವಾಗ ಅವರವರ ಕಾಮಗಳು, ಅವರವರ ಪ್ರವೃತ್ತಿಗಳು, ಅವರವರ ಗುಣಗಳು ಅವರವರ ಅಂತಃಕರಣದಲ್ಲಿ ಏನು ಅಂಟ್ಕೊಂಡು ಕೂತ್ಕೊಂಡಿವೆಯೋ ಅವೆಲ್ಲವುಗಳಿಂದ ಯಾವಾಗ ಬಿಡುಗಡೆಯನ್ನು ಹೊಂದುತ್ತಾನೋ ಅಥ ಆವಾಗ ಮಾತ್ರ ಮರ್ತ್ಯ ಅಮೃತ ಭವತಿ, ಮರ್ತ್ಯನು ಅಮೃತನಾಗುತ್ತಾನೆ, ಬ್ರಹ್ಮ ಸಮಷ್ಣುತೆ ಅವನು ಬ್ರಹ್ಮನನ್ನು ಪಡೆಯುತ್ತಾನೆ. ವೆರಿ ಬ್ಯೂಟಿಫುಲ್. ಇನ್ನೊಂದು ಕ್ಲಾಸ್ ತಗೋತೇನಲ್ಲ ಮಧ್ಯಾಹ್ನ, ನಾನೇನು ಲೆಕ್ಕ ಹಾಕಿಲ್ಲ, ಬಟ್ ಇವತ್ತು ಬೆಳಿಗ್ಗೆ ನೋಡಿದೆ, ಬಹುಶಃ ನಾವು ಮಧ್ಯದಲ್ಲಿ ಎಲ್ಲೂ ಸಿಕ್ಕಾಕೊಳ್ಳಿಲ್ಲ ಅಂತಂದರೆ ಈ ಸಲ ನಮ್ಮ ಕ್ಲಾಸ್ ಮುಗಿಯೋದಕ್ಕೂ ಉಪನಿಷತ್ ಮುಗಿಯೋದಕ್ಕೂ ಸರಿ ಹೋಗ್ಬಿಡ್ತದೆ. ಮುಂದಿನ ಸಲ ತೈತ್ರಿಯವನ್ನು ಶುರು ಮಾಡಿ. ತೈತ್ರಿಯ ಬುಕ್ ಎಲ್ಲರ ಕಡೆಗೆ ಇದೆಯಲ್ವಾ? ಯಾಕೆ ಇದೆ ನೋಡಿರಿ, ಬೇಕಾದಷ್ಟು ಕಾಪಿ, ಹಾಂ ಬೇಕಾದಷ್ಟು ಕಾಪಿ ತೊಂಬಿ. ಶಾಂತಿ ಶಾಂತಿ ಶಾಂತಿ, ಹರಿ ಓಂ ಶ್ರೀ ಗುರುಭ್ಯೋ ನಮಃ.